ಪಾತಿ ಮಳೆ ಹೊಸಗೆಯ ಹಗಲು ಹಸ್ತ ಮಳೆ ಬೆಸುಗೆಯ ರಾತ್ರಿ ಚಿತ್ತ ಮಳೆ ಮಧುರ ಮಧುರ ಮೈತ್ರಿಯ ಮಳೆಯಲ್ಲಿ ಶಯನ ಒಡಲ ಒಳಗೆ ಉರಿಯುವ ಬಯಕೆಯ ಶಮನ ಸರಿ ಉತ್ತರ ನೀಡಿದವರು ಒಬ್ಬರೇ, ಶೋಭಾ ದೇವರಾಜ್ ಅವರು. ಸಮಯ ಅಭಾವವಿದೆ, ಹಾಗಾಗಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮಾತಾಡಿಸೋದು ಕಷ್ಟ ಆಗ್ಬೋದು. ಸಮಯ ಆಗ್ತಾ ಇದೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಶೋಭಾ ಅಂತ ಸರ್, ಹಾಸನಿಂದ. ಹೇಳಿ ಹೇಳಿ. ಹೌದೇ ಸರ್, ಮೊದಲನೇ ನೋಟ ಮೊದಲ ಮಳೆ, ಮೊದಲನೇ ಸ್ಪರ್ಶ ರತಿಯ ಮಳೆ, ಈ ತರ ಹೇಳ್ತಾ ಹೋಗಿದೆ ಸರ್. ಯಾಕಂದ್ರೆ ಮಳೆಯ ಯಾವ್ಯಾವ ರೂಪಗಳು ಅಂತ ಹೇಳ್ತಾ ಹೋಗ್ತಿದ್ರು ಸರ್. ಅಲ್ವಾ, ಮಳೆಯಲ್ಲಿ ಮನುಷ್ಯನ ಭಾವನೆಗಳು ಪ್ರಕೃತಿ ಹೇಗೆ ಕ್ರಿಯೇಟ್ ಮಾಡ್ತದೆ ಅನ್ನೋದನ್ನ ಯಾರು ಇಷ್ಟೊಂದು ಸೊಗಸಾಗಿ ಆಹಾಹ ಅಂತ ಇದ್ರೆ ಏನ್ ಸರ್, ಯಾರೋ ಇಷ್ಟೊಂದು ಸೊಗಸಾಗಿ ಆಹಾಹ ಅಂತ ಇದಾರೆ. ಮಳೆ ಮನುಷ್ಯನ ಭಾವನೆಗಳನ್ನ ಹೇಗೆಲ್ಲ ಚಿತ್ರ ಕವಿತ್ವದ ರೀತಿಯಲ್ಲಿ ಸೃಷ್ಟಿ ಮಾಡ್ತದೆ ಅನ್ನೋದನ್ನ ಕವಿ ಅಪರೂಪವಾದ ದೃಶ್ಯ ಕಾವ್ಯನ ಕಟ್ಕೊಟ್ಟಿದ್ದಾರೆ. ಯಾರಿಗೆ ಬರಕ್ ಸಾಧ್ಯ? ಪದಗಳನ್ನ ಒಡೆದು ಬಿಡದೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಬರುವಂತ ಮಾಡುವಂತ ಕಲೆ ಹಂಸಲೇಖ ಅವರಿಗೆ ಮಾತ್ರ ಸಾಧ್ಯವಾದದ್ದು ಅಂತ ಖಂಡಿತವಾಗಿ ಒಪ್ಪೋದು. ಒಳ್ಳೆ ಅನುಭವದ ಮಾತು ಕೊಟ್ಟಂಗ್ ಕೊಡ್ತಿದ್ದಾರೆ ನೋಡಿ. ಎಲ್ಲಿ ಮಳೆನ ಒಂದ್ ರೀತಿ ಪ್ರೇಯಸಿ ಅಂತಾರೆ, ಒಂದ್ ರೀತಿ ಹೆಂಡತಿ ಅಂತಾರೆ, ಹಾಗಾಗಿ ಎರಡ್ ತರ ಹೋಲಿಕೆ ಮಾಡ್ತಾರೆ ಅಲ್ವಾ. ತುಂತುರು ಮಳೆ ಪ್ರೇಯಸಿ ಆದ್ರೆ ಜೋರ್ ಹಿಡಿದ ಮಳೆ ಗೋಳು ಹೆಂಡತಿ ಆಗ್ಬೋದೇನೋ ಅಂತ ಅಲ್ವಾ. ನಿಸರ್ಗದಲ್ಲಿ ಎರಡೂ ಸಮಾನವಾಗಿ ತಗೊಳ್ಬೇಕಾಗತ್ತೆ. ಈಗ ನೋಡಿ, ಮಳೆ ಕಾಲವನ್ನ ಮಳೆ ಬಂದ್ರೆ ಕೇಡೆ, ಮಕ್ಕಳುಂಡ್ರ ಕೇಡೆ ಅಂತಲೂ ಹೇಳ್ತಾರೆ. ಹಾಗೆ ಇನ್ನೊಂದು ಹೇಳ್ತಾರೆ, ಬೆಪ್ಪ ಮಕ್ಕಳು ಹುಟ್ಟಿದ್ರೇನು ಹುಚ್ಚ ಮಳೆ ಬರ್ದಿದ್ರೇನು ಅಂತಲೂ ಹೇಳ್ತಾರೆ ಅಲ್ವಾ. ಎರಡೂ ಯಾವ್ದೇ ಅತಿರೇಕ ಆದ್ರೂ ಅದು ಸರಿಯಾಗೋದಿಲ್ಲ ಅಂತ. ಹಾಗಾಗಿ ಎರಡು ಅನಾಹುತಗಳೇ ಸಮವಾಗಿರ್ಬೇಕು ಅಂತ ಒಂದು ಸೃಷ್ಟಿಯಲ್ಲಿ ಸಮಚಿತವಾಗಿರ್ಬೇಕು ಸಾಧ್ಯವಿಲ್ಲ. ಯಾಕೆ ಹೇಳಿ, ಈಗ ಕುಂಬಾರ ಒಂದು ಮಡಕೆ ಮಾಡಕ್ ಮಣ್ಣು ತಗಂತು ಅಂದ್ರೆ ದುಡ್ಡಿರ ಮಡಕೆ ಮಣ್ಣಿಗೆ ಅಂತಲೇ ತಯಾರಾಗಿರುತ್ತೆ, ಒಂದು ಕಲೆ ತಯಾರು ಮಾಡಕ್ಕೆ ಅಂತಲೇ ತಯಾರಾಗಿರುತ್ತೆ. ಆದ್ರೆ ಮೂಗು ಮುಷ್ಣಿ ಇಂಥದ್ದು ಕಲೆ ಕೈ ಎಲ್ಲ ಮಾಡುವಾಗ ಮಣ್ಣು ತೆಗೆದು ತೆಗೆದು ತೆಗೆದು ಆಗ್ತಾ ಇರ್ತಾರೆ ಗೊತ್ತಾ. ಆ ಮಣ್ಣು ಬೇಜಾರು ಮಾಡ್ಕೋಬಾರ್ದು, ಯಾಕೆ ಅಂದ್ರೆ ಒಂದು ಕಲೆ ರೂಪ ಆಗ್ಬೇಕಾದ್ರೆ ಈ ಮಣ್ಣು ವೇಸ್ಟ್ ಆಗ್ಲೇಬೇಕಾಗ್ತದೆ ಅಂತ. ಸೃಷ್ಟಿಯ ಸರಿ ಮಾಡಿದೆ ಅನ್ನೋದು ನಿಸರ್ಗದ ನಿಯಮ. ನಿಜವಾಗ್ಲೂ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಭಾಗವಹಿಸಿದ್ರಿ, ಧನ್ಯವಾದಗಳು, ನಮಸ್ಕಾರ. ಪದ ಸಂಪದ ನೇರ ಪ್ರಸಾರದ ಕಾರ್ಯಕ್ರಮ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಜಿ ಡಿ ರಮೇಶ್ ಗಲ್ಲರಹಳ್ಳಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ಎಸ್ ವಿ ತಾರಾನಾಥ್, ಆರ್ ಕೆ ಲೋಕೇಶ್ ಹಾಗೂ ಡಿ ಅರವಿಂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತ್ತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಈ ಕಾರ್ಯಕ್ರಮದಲ್ಲಿ ಫಲಸಿರಿ ಪ್ರಾಯೋಜಿತ ಫಲಸಿರಿ ಕಾರ್ಯಕ್ರಮ ಕೇಳುತ್ತೀರಿ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಹಲಸಿರಿ ಹಲಸಿರಿ. ಕೇಳಿ ಕಾರ್ಯಕ್ರಮ ಹಲಸಿರಿ ಹಲಸಿರಿ ಹಲಸಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬಾನುಲಿ ಸರಣಿ ಫಲಸಿರಿ ಪ್ರಸಾರವಾಗ್ತಿದೆ. ಇದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದ ಪ್ರಮುಖ ಸಂಬಾರ ಬೆಳೆಗಳ ನಿರ್ವಹಣಾ ಕ್ರಮಗಳು, ಈ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರ ಬೆಳೆಗಳ ನಿರ್ವಹಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತು, ಸಾಂಬಾರ ಪದಾರ್ಥಗಳು ಏನಿದ್ದಾವೋ ಇವು ಎಲ್ಲ ಕಾಲದಲ್ಲಿಯೂ ಕೂಡ ಒಳ್ಳೆಯ ಬೇಡಿಕೆಯನ್ನು ಇರಿಸಿಕೊಂಡಿರತಕ್ಕಂತಹ ಬೆಳೆಗಳು. ಹಾಗಾಗಿ ಬಹುತೇಕ ಸಾಂಬಾರ ಪದಾರ್ಥಗಳ ಬೆಳೆಯನ್ನು ವಾತಾವರಣವನ್ನು ಆಧರಿಸಿ ನಾವು ಬೆಳೀತಾ ಬಂದಿದ್ದೇವೆ. ಮತ್ತು ಈ ಬೆಳೆಗಳನ್ನು ನಾವು ಹೆಚ್ಚು ರಫ್ತು ಮಾಡಲಿಕ್ಕೆ ಅವಕಾಶ ಇರೋದ್ರಿಂದಲೂ ಕೂಡ ನಮ್ಮ ಕೃಷಿಕರು ಒಳ್ಳೆಯ ಆದಾಯವನ್ನು ಮಾಡಬಹುದು, ಆರ್ಥಿಕವಾಗಿ ಸಬಲರಾಗಬಹುದು. ಹಾಗಾಗಿ ಈ ಸಾಂಬಾರ ಪದಾರ್ಥಗಳ ಬೆಳೆಯತ್ತೂ ಕೂಡ ಒಂದಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಈ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವೆಲ್ಲ ಸಾಂಬಾರ ಪದಾರ್ಥಗಳನ್ನು ಬೆಳೆಯಬಹುದು, ಬಹಳ ಪ್ರಮುಖವಾಗಿ ಅವುಗಳನ್ನು ಹೇಗೆ ನಿರ್ವಹಣೆಯನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರು ನಮ್ಮೊಂದಿಗೆ ಇದ್ದಾರೆ. ಕೇಶವ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಅನೇಕ ಸಾಂಬಾರ ಪದಾರ್ಥಗಳನ್ನು ಬೆಳೆಯಲಾಗುತ್ತೆ, ಬಹಳ ಪ್ರಮುಖವಾಗಿ ಯಾವೆಲ್ಲ ಸಾಂಬಾರ ಪದಾರ್ಥಗಳನ್ನು ಇಲ್ಲಿ ಬೆಳೆಯಲಾಗ್ತಾ ಇದೆ? ಸಾಂಬಾರು ಬೆಳೆಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ಕರಿಮೆಣಸು, ಏಲಕ್ಕಿ, ಶುಂಠಿ, ಅರಿಶಿಣ, ಲವಂಗ, ದಾಲ್ಚಿನ್ನಿ, ಜಾಯಿಕಾಯಿ, ಆಲ್ ಸ್ಪೈಸ್ ಅಂತ ಹೇಳಿದೆ ಸರ್ವ ಸಾಂಬಾರು ಅಂತ. ಅನಂತರ ಬೆಳ್ಳುಳ್ಳಿ, ಇವೆಲ್ಲ ಬೆಳೆಗಳು ಸಾಂಬಾರು ಬೆಳೆಗಳಲ್ಲಿ ಬರುತ್ತೆ. ಎಲ್ಲ ಬೆಳೆಗಳನ್ನು ಬೆಳಿಬೋದು. ಮುಖ್ಯವಾಗಿ ಇಲ್ಲಿ ಬೆಳೀತಾ ಇರೋದು ಕರಿಮೆಣಸು ಮತ್ತೆ ಶುಂಠಿ ಬೆಳೀತಾರೆ. ನಾನಿವತ್ತು ಕರಿಮೆಣಸು ಬೆಳೆ ಬಗ್ಗೆ ಮತ್ತೆ ಸ್ವಲ್ಪ ಜಾಯಿಕಾಯಿ ಬಗ್ಗೆ ಮತ್ತೆ ದಾಲ್ಚಿನ್ನಿ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರಿಮೆಣಸನ್ನ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ, ಅದರಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ಎಲ್ಲಿ ಕಾಫಿಯನ್ನ ಬೆಳೆಯಲಾಗುತ್ತೋ ಅಲ್ಲಿ ಅಂತರ್ಬೆಳೆಯಾಗಿ ಕರಿಮೆಣಸನ್ನ ಬೆಳೆಯಲಾಗುತ್ತೆ. ಮತ್ತೆ ಇತ್ತೀಚೆಗೆ ತೆಂಗು ಮತ್ತೆ ಅಡಿಕೆಯನ್ನ ಎಲ್ಲಿ ಬೆಳೆಯಲಾಗುತ್ತೋ ಅಲ್ಲಿಯೂ ಕೂಡ ಕರಿಮೆಣಸನ್ನ ಅಂತರ್ಬೆಳೆಯಾಗಿ ನಾವು ಬೆಳೆದುಕೊಳ್ಬಹುದು. ಬಹುತೇಕ ಬಯಲುಸೀಮೆಯಲ್ಲಿಯೂ ಕೂಡ ಇದನ್ನು ಬೆಳೆಯಬಹುದು ಅನ್ನುವಂಥದ್ದು ಈಗಾಗಲೇ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಕರಿಮೆಣಸಿನ ಬೆಳೆಯ ಒಂದು ಪರಿಚಯವನ್ನ ಮಾಡಿಕೊಡಿ. ಹೌದು, ಖಂಡಿತ. ಕರಿಮೆಣಸು ಒಂದು ತಂಪು ಉಷ್ಣತೆ ಬಯಸುವಂತ ಬೆಳೆ. ತಾವು ಹೇಳ್ದಂಗೆ ಮಲೆನಾಡಲ್ಲಿ ಜಾಸ್ತಿ ಬೆಳೀತಾರೆ, ಇದರಲ್ಲಿ ಅಂತರ ಬೆಳೆಯಾಗಿಯೂ ಸಹ ಬೆಳಿಬಹುದು. ಇದಕ್ಕೆ ಮರಳು ಮಿಶ್ರಿತ ಕೆಂಪು ಮಣ್ಣು ಮತ್ತೆ ಜಂಬಿಟ್ಟಿಗೆ ಮಣ್ಣು ಬಹಳ ಸೂಕ್ತವಾದಂಥದ್ದು. ಮಲೆನಾಡು ಬೆಳೆಯಲ್ಲೇ ಇದನ್ನ ವಾಣಿಜ್ಯ ಬೆಳೆಯಾಗಿ ಬೆಳೀತಾರೆ, ಕಾಫಿ ಮತ್ತೆ ಏಲಕ್ಕಿ ತೋಟಗಳಲ್ಲಿ ಬೆಳೀತಾರೆ. ಅಂದ್ರೆ ನೆರಳಿಗೋಸ್ಕರ ಬೆಳೆಸಿರುವಂತ ಮರಗಳು, ಈಗ ಸಿಲ್ವರ್ ಓಕ್ ಆಯ್ತು, ಹಾಲ್ವಾಣ ಆಯ್ತು, ಇದಕ್ಕೆ ಹಬ್ಬಿಸಿ ಬೆಳೆಯುವಂಥದ್ದು ಕರಿಮೆಣಸು ಬೆಳೆ. ಇದರಲ್ಲಿ ತಳಿಗಳಲ್ಲಿ ಮುಖ್ಯವಾಗಿ ಸ್ಥಳೀಯ ತಳಿಗಳು ಇದಾವೆ ಮತ್ತೆ ಸುಧಾರಿತ ತಳಿಗಳು ಇದಾವೆ. ಸ್ಥಳೀಯ ತಳಿಗಳಲ್ಲಿ ಕರಿಮುಂಡಿಗೆ ಸರ, ಬಿಳಿ ಮುಂಡಿಗೆ ಸರ ಅಂತಿದೆ, ದೊಡ್ಡಿಗ ಅಂತಿದೆ, ಉದ್ದಗೆರೆ ಅಂತಿದೆ, ಮೋಟಗೆರೆ ಅಂತಿದೆ, ಕರಿಮುಂಡ ಅಂತಿದೆ. ಅನಂತರ ಸುಧಾರಿತ ತಳಿಗಳಲ್ಲಿ ಪಣಿಯೂರು 1-7 ಸೀರೀಸ್ ಇದೆ, ಪಣಿಯೂರು ಹೈಬ್ರಿಡ್ ಅಂತ. ಆಮೇಲೆ ಸುಭಕರ, ಶ್ರೀಕರ, ಪಂಚಮಿ, ಪೌರ್ಣಮಿ, ಆಮೇಲೆ ISR ಅಂತ ಒಂದಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಅಂತ. ಇವರದ್ದು ಸಹ ಸುಧಾರಿತ ತಳಿಗಳಿದಾವೆ. ಅದರಲ್ಲಿ ಶಕ್ತಿ, ಗಿರಿಮುಂಡ ಇಂಥದ್ದೆಲ್ಲ ಇದೆ. ಅನಂತರ ಇದನ್ನ ಸಸ್ಯಾಭಿವೃದ್ಧಿಯನ್ನ ಬಳ್ಳಿಗಳ ಮೂಲಕ ಮಾಡ್ತಾರೆ. ಇದು ಆರೋಗ್ಯವಂತ ಬಳ್ಳಿಗಳನ್ನ ಗುರುತಿಸಿ ಒಳ್ಳೆ ತೋಟಗಳಲ್ಲಿ ನೆಲದ ಮೇಲೆ ಹರಿದು ಹೋಗುವಂತ ಬಳ್ಳಿಗಳನ್ನ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಸಿಂಬೆ ಸುತ್ತಿಬಿಟ್ಟು ಒಂದು ಮರದ ಕಡ್ಡಿ ನೆಟ್ಟು ಅದನ್ನ ಕಟ್ಟಬೇಕು. ಅನಂತರ ಫೆಬ್ರವರಿ ಮಾರ್ಚ್ ಅಲ್ಲಿ ಅದನ್ನ ಬೇರ್ಪಡಿಸಿಬಿಟ್ಟು ಎಲೆ ಮತ್ತು ಮೃದು ತುದಿ ಬಳ್ಳಿ ಕತ್ತರಿಸ್ಬಿಟ್ಟು 2-3 ಗೆಣ್ಗಳಂತಹ ತುಂಡುಗಳನ್ನ ನರ್ಸರಿ ತಾಕುಗಳಲ್ಲಿ ನಾಟಿ ಮಾಡುವಂಥದ್ದು. 2 ಭಾಗ ಕಾಡು ಮಣ್ಣು, 1 ಭಾಗ ಮರಳು, 1 ಭಾಗ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಅದನ್ನ 6x3 ಪಾಲಿ ಚೀಲದಲ್ಲಿ ಹಾಕ್ಬಿಟ್ಟು ಇದನ್ನ ನೆಡುವಂತದ್ದು. ಬುಡಭಾಗದಲ್ಲಿ ಒಂದು IBA ಅಂತ ಬರುತ್ತೆ, ಗ್ರೋತ್ ರೆಗ್ಯುಲೇಟರ್, 500 BPM ಅದರಲ್ಲಿ ಅದ್ದು ಬಿಟ್ಟು ನೆಡುವಂತದ್ದು. ಒಂದು ಗೆಣ್ಣು ಮಣ್ಣೊಳಗೆ ಹೋಗ್ಬೇಕು. ಇದನ್ನ ಹಸಿರು ಮನೆಯಲ್ಲೋ ಅಥವಾ ನೆರಳು ಪರದಲ್ಲಿ ಬೆಳ್ಕೊಂಡ್ರೆ ಬಳ್ಳಿಗಳನ್ನ ನಾವು ಸಸ್ಯ ಅಭಿವೃದ್ಧಿ ಮಾಡ್ಕೊಬಹುದು. ಅನಂತರ ತೋಟದಲ್ಲಿ ನಾಟಿ ಮಾಡ್ಬೇಕಾದ್ರೆ 50x50x50 cm ಗುಂಡಿಯಲ್ಲಿ ನೆಡಬೇಕಾಗತ್ತೆ. 3x3 ಅಂತರ ಸಾಮಾನ್ಯವಾಗಿ. ಈಗ ಅಡಿಕೆ ತೋಟದಲ್ಲಿ ಹಾಕೋದಂತಂದ್ರೆ ಅಡಿಕೆ ಮರಕ್ಕೆ ಹಬ್ಸುವಂಥದ್ದು 2.7 meter ಅಂತರ ಬರುತ್ತೆ. ಈ ತರ ಮಾಡಂಥದ್ದು. ಇನ್ನು ನೆರಳು ಮರ, ಈಗ ಹಾಲ್ವಾಣ ನಾಟಿ ಮಾಡಿಬಿಟ್ಟು 3x3 meter ಅಂತರದಲ್ಲಿ ಮಾಡಿದರೆ 1 hectare 1110 ಗಿಡಗಳನ್ನು ನಾವು ನಾಟಿ ಮಾಡ್ಬೋದು. 1 acre 444 ಗಿಡಗಳನ್ನು ನಾಟಿ ಮಾಡ್ಬೋದು. ಹಾಲ್ವಾಣದ ಬದಲಿಗೆ ಸಿಲ್ವರ್ ಓಕು ಸಹ ಉಪಯೋಗಿಸ್ಕೊಳ್ತಾ ಇದ್ದಾರೆ. 3 ವರ್ಷಗಳ ನಂತರ ಬಳ್ಳಿ ಅದು ಬೆಳ್ಕೊಂಬಿಡುತ್ತೆ ಫುಲ್ಲು. ಆನಂತರ ನಾಟಿ ಮಾಡಿದಾಗ ಗುಂಡಿ ಇರುತ್ತಲ್ಲ, 50 cm³ ಗುಂಡಿ ಹೇಳಿದ್ನಲ್ಲ, ಅದರಲ್ಲಿ 5 kg ಕೊಟ್ಟಿಗೆ ಗೊಬ್ಬರ, 150 g ಶಿಲಾರಂಜಕ, 1 kg ಬೇವಿನಿಂಡಿ, 50 g ಟ್ರೈಕೋಡರ್ಮ ಹಾಕಬೇಕು. ಒಳ್ಳೆ ಬೆಳವಣಿಗೆ ಆಗ್ತದೆ. ಆನಂತರ ಆಧಾರ ಮರಗಳಿಗೆ ಬಳ್ಳಿಗಳನ್ನ ಸೆಣಬಿನ ದಾರ ಅಥವಾ ಬಾಳೆ ಗಿಡದ ದಾರದಿಂದ ಕಟ್ಟಬೇಕಾಗತ್ತೆ. ಇದೇನ್ ನೆರಳು ಮರ ಇದೆಯಲ್ಲ ಅದು ಒತ್ತಾಗಿ ಬೆಳೆಯಕ್ ಬಿಡಬಾರ್ದು. ಜಾಸ್ತಿ ನೆರಳಾಗ್ಬಿಟ್ರೆ ರೋಗಗಳ ಹಾವಳಿ ಜಾಸ್ತಿ ಆಗುತ್ತೆ. ಅದರಿಂದ ಅದರದ್ದು ರೆಂಬೆ ಕೊಂಬೆಗಳನ್ನು ನಿಯಮಿತವಾಗಿ ಮಳೆಗಾಲದಲ್ಲಿ ಕಟ್ ಮಾಡ್ತಾರೆ, ಮರಗಸಿ ಅಂತ ಮಾಡ್ತಾರೆ. ಅದರಿಂದ ನೆರಳನ್ನ ಹತೋಟಿ ಮಾಡಬಹುದು ಮತ್ತೆ ರೋಗಗಳನ್ನು ಕಡಿಮೆ ಮಾಡಬಹುದು. ಅನಂತರ ಹಿಂಗಾರುವಲ್ಲಿ ಸಾವಯವ ಹೊದಿಕೆ ಮಾಡ್ಕೊಳ್ಳಂತದ್ದು. ಈಗ ತೋಟ ಅಂತಂದ್ರೆ ತ್ಯಾಜ್ಯ ವಸ್ತುಗಳು ತುಂಬಾ ಇರ್ತವೆ, ಒಣಗಿದ ಎಲೆ ಅದು ಇದು ಎಲ್ಲ, ಅದನ್ನೆಲ್ಲ ಬುಡಕ್ ಹಾಕಿ ಸಾವಯವ ಹೊದಿಕೆ ಮಾಡಿದ್ರೆ ಒಳ್ಳೆ ಬೆಳವಣಿಗೆ ಆಗುತ್ತೆ. ಅದೇ ನಾನು ಹೇಳ್ದಂಗೆ 4 ವರ್ಷದ ನಂತರ ನೆರಳು ನಿಯಂತ್ರಣ ಮಾಡಬೇಕು, June to September ಅಲ್ಲಿ ಮಾಡಬೇಕು. ಆನಂತರ ಹೂವು ಬಿಡೋ ಸಮಯದಲ್ಲಿ ಹೆಚ್ಚಿನ ನೆರಳು ಬಂದ್ಬಿಟ್ರೆ ಕೀಟಗಳು ಸಹ ಹಾವಳಿ ಸಹ ಇರುತ್ತೆ. ಆನಂತರ ರಸಗೊಬ್ಬರನ 140x140 ಸಾರಜನಕ ರಂಜಕ ಪೊಟ್ಯಾಷ್ ಇದನ್ನ ಹಾಕ್ಬೋದು 1 hectare. ಆಮೇಲೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇದನ್ನ ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ರಸಸಾರನ ಮೇಂಟೈನ್ ಮಾಡಬೇಕು ನಾವು ತೋಟದಲ್ಲಿ. ನಾರ್ಮಲ್ ರಸಸಾರ, ಕ್ಯಾಲ್ಸಿಯಂ ಅಥವಾ ಸುಣ್ಣ ಅಥವಾ ಡೋಲಮೈಟ್ ಉಪಯೋಗಿಸ್ಕೊಂಡು ರಸಸಾರನ ಮೇಂಟೈನ್ ಮಾಡುವಂಥದ್ದು. ಆಮೇಲೆ ಲಘು ಪೋಷಕಾಂಶಗಳ ಅವಶ್ಯಕತೆಯೂ ಸಹ ಇದರಲ್ಲಿದೆ. ಪೆಪ್ಪರ್ ಸ್ಪೆಷಲ್ ಅಂತ ಸಿಗುತ್ತೆ ಈಗ, ಕಾಳುಮೆಣಸಿಗೆ ವಿಶೇಷವಾಗಿ ಮಾಡಿರ್ತದ್ದು, ಅದನ್ನ ಬಳಸ್ಕೋಬಹುದು. 1 liter ನೀರಿಗೆ 4 g ಹಾಕ್ಬಿಟ್ಟು ಸಿಂಪರಣೆ ಮಾಡುವಂಥದ್ದು. ಆಮೇಲೆ ಪ್ರತಿ ಬಳ್ಳಿಗೆ 1 kg ಬೇವಿನ ಹಿಂಡಿ ಅಥವಾ ಈ ತೆಂಗಿನ ನಾರಿನ ಹುಡಿ 2-5 kg, ಕಾಫಿ ಸಿಪ್ಪೆ ಗೊಬ್ಬರ ಅಥವಾ ಅಜೋಸ್ಪೈರಲಮ್ಮು ಅಥವಾ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂತ ಸಿಗುತ್ತೆ, ಅದನ್ನು ಸಹ ಹಾಕೊಬಹುದು. ಅನಂತರ ಪೆಸ್ಟ್ಗಳು ಕೀಟಗಳು ಹಾವಳಿ ಇದ್ ಮಾಡೋದಕ್ಕೆ ನೀಮ್ ಗೋಲ್ಡ್ 0.6% ನಾವು 21 ದಿನದ ಅಂತರದಲ್ಲಿ ನಾವು ಸಿಂಪರಣೆ ಮಾಡಬಹುದು. ಅನಂತರ ಬುಡ ಕೊಳೆ ರೋಗ ಅಂತ ಬರುತ್ತೆ, ಇದಕ್ಕೆ ಟ್ರೈಕೋಡರ್ಮಾ ಸೂಡಮನಸ್ ಉಪಯೋಗಿಸಿದ್ರೆ ಅದು ಕಡಿಮೆ ಆಗುತ್ತೆ, ಅಥವಾ 1% ಬೋರ್ಡೋ ದ್ರಾವಣ ಇದ್ ಮಾಡ್ಕೊಬಹುದು. ಅನಂತರ ಥ್ರಿಪ್ಸ್ ಬರುತ್ತೆ, ಆಮೇಲೆ ಥ್ರಿಪ್ಸ್ ಅಂದ್ರೆ ಹೇನು, ತಿಗಣೆ ಬರುತ್ತೆ, ಕಾಂಡ ಕೊರೆಯ ಹುಳ ಬರುತ್ತೆ, ಇವಕ್ಕೆಲ್ಲ ಸೂಕ್ತ ಕೀಟನಾಶಕಗಳು ಡೈಮಿಥಿಯೇಟ್, ಮೀಥೈಲ್ ಪ್ಯಾರಥಿಯನ್ ಇಂಥವೆಲ್ಲ 1.7 mL 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡುವಂಥದ್ದು. ಆಮೇಲೆ ಇದು ಸೊರಗು ರೋಗ ಅಂತ ಬರುತ್ತೆ, ಶೀಘ್ರ ಕೊಳೆ ರೋಗ ಅಂತ ಬರುತ್ತೆ. ಆಮೇಲೆ ಎಲೆ ಚುಕ್ಕೆ ರೋಗ ಅಂತ ಬರುತ್ತೆ, ಇದು ಸೊರಗ್ಬಿಟ್ಟು ಒಣಗುತ್ತೆ, ಆಮೇಲೆ ಗಿಡ ಸತ್ತು ಹೋಗುತ್ತೆ. ಇದು ಗಿಡ ಬೇರ್ಪಡಿಸ್ಬಿಟ್ಟು ಬಾಧಿತ ಗಿಡಗಳನ್ನ ಅದನ್ನ ನಾಶ ಮಾಡಬೇಕಾಗುತ್ತೆ. ಆನಂತರ ಆರೋಗ್ಯವಂತ ಕಡ್ಡಿನ ನಾವು ನಾಟಿ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡಬಹುದು. ಆನಂತರ ಮಧ್ಯದಲ್ಲಿ ಬಸಿಗಾಲುವೆ ಹಾಕೋಬೇಕು, ಮಾಡ್ಕೋಬೇಕು, ಇದರಿಂದ ನೀರು ನಿಲ್ಲುವಂತ ಅವಕಾಶ ಇರಲ್ಲ, ಹಂಗಾಗಿ ರೋಗ ಕಡಿಮೆ ಆಗುತ್ತೆ. ಆಮೇಲೆ ಬೇಸಾಯ ಮಾಡ್ಬೇಕಾದ್ರೆ ಬೇರುಗಳಿಗೆ ಏಟಾಗಬಾರ್ದು, ಅದರಿಂದ ರೋಗ ಹತೋಟಿ ಮಾಡಬಹುದು. ನೆರಳನ್ನು ಹತೋಟಿ ಮಾಡೋದ್ರಿಂದನೂ ಸಹ ಅವಾಗ ಹೇಳ್ದಂಗೆ ಅದರಿಂದ ಹತೋಟಿ ಮಾಡಬಹುದು. ಇನ್ನು ಕೊನೆಯದಾಗಿ ರಾಸಾಯನಿಕ ಔಷಧಿನ ಉಪಯೋಗಿಸ್ಕೊಂಡು ಮೆಟಲಾಕ್ಸಿಲ್ 0.125 g 5 liter 1 ಬಳ್ಳಿಗೆ ನಾವು ಡ್ರೆಂಚ್ ಮಾಡಬೇಕು ಮತ್ತೆ ಸಿಂಪರಣೆನೂ ಮಾಡಬೇಕು. ಮತ್ತೆ 2% ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಅದನ್ನು ಸಹ ಹಾಕೋದ್ರಿಂದ ಶೀಘ್ರ ಕೊಳೆ ರೋಗನ ಸೊರಗು ರೋಗನ ಹತೋಟಿ ಮಾಡಬಹುದು. ಅನಂತರ ನಿಧಾನ ಸೊರಗು ರೋಗ ಅಂತ ಬರುತ್ತೆ, ಇದರಲ್ಲಿ ಎಲೆ ಹಳದಿ ಆಗ್ಬಿಟ್ಟು ಹಿಮ್ಮುಖವಾಗಿ ಒಣಗ್ತಾ ಹೋಗುತ್ತೆ, ಡೈ ಬ್ಯಾಕ್ ಅಂತ. ಇದು ಬಳ್ಳಿಗಳ ಮೇಲೆ ಸಣ್ಣ ಸಣ್ಣ ಗಂಟುಗಳನ್ನು ಆಗುತ್ತೆ, ಇದನ್ನು ಸಹ ಮ್ಯಾನೇಜ್ಮೆಂಟ್ ಇದರಲ್ಲಿ ಅದನ್ನ ಕಂಟ್ರೋಲ್ ಮಾಡಬಹುದು. ಅನಂತರ ನಾಟಿ ಮಾಡ್ಬೇಕಾದ್ರೆ 4-8 10-15 g ಅಥವಾ ಕಾರ್ಬೋಫಿರಾನ್ 1-50 g ಹಾಕಬೇಕಾಗುತ್ತೆ. ರೋಗ ಹತೋಟಿ ಮಾಡುವಂಥದ್ದು ಮೆಟಲಾಕ್ಸಿಲ್ ಇಂತ ಸಿಂಪರಣೆ ಮಾಡಿ ಹತೋಟಿ ಮಾಡುವಂಥದ್ದು ರೋಗ ಇದು. ಆನಂತರ ಬೋಡೋ ದ್ರಾವಣ ಮುಂಗಾರಲ್ಲಿ 2-3 ಬಾರಿ ನಾವು ಸಿಂಪರಣೆ ಮಾಡಿದ್ರೆ ಹತೋಟಿ ಮಾಡಬಹುದು, ಅಥವಾ ಕಾರ್ಬನ್ ಡೈಜಿಂಗ್ 0.1% ಸಿಂಪರಣೆ ಮಾಡಿದ್ರೆ ಇದನ್ನ ಹತೋಟಿ ಮಾಡುವಂಥದ್ದು. ಸಾಧಾರಣವಾಗಿ ಮೇ ಜೂನ್ ಅಲ್ಲಿ ಇದು ಹೂ ಬಿಡುತ್ತೆ, 6-8 ತಿಂಗಳಲ್ಲಿ ಕೊಯ್ಲಿಗೆ ಸಿದ್ಧ ಆಗುತ್ತೆ. ಜನವರಿ ಮಾರ್ಚ್ ಅಲ್ಲಿ ನಾವು ಕೊಯ್ಲು ಮಾಡಬಹುದು. ಬಲಿತ ಇದರಲ್ಲಿ 1-2 ಪ್ಯಾನಿಕಲ್ ಅಂತ ಅದನ್ನ ಹೇಳ್ತಾರೆ, ಗೊಂಚಲಿರುತ್ತಲ್ಲ ಅದರಲ್ಲಿ 1-2 ಹಣ್ಣು ಅದು ಕಂದು ಬಣ್ಣಕ್ಕೆ ತಿರುಗಿದಾಗ ಅದನ್ನ ಕಟಾವು ಮಾಡ್ಕೋಬಹುದು ಅಂತ. 7-10 ದಿನ ಸೂರ್ಯನ ಬಿಸಿಲಲ್ಲಿ ಒಣಗಿಸಿ 8-10% ತೇವಾಂಶ ಬರಂಗೆ ನಾವು ಇದು ಮಾಡ್ಕೋಬೇಕು. 1 ನಿಮಿಷ ಬಿಸಿ ನೀರಲ್ಲಿ ಮುಳುಗಿಸಿ ಅದನ್ನ ಹೊಳಪು ಬರಂಗೆ ಮಾಡ್ಕೊಂತಾರೆ, ಆಮೇಲೆ ಪ್ರೊಸೆಸಿಂಗ್ ಮಾಡ್ಬೇಕಾರೆ. ಆಮೇಲೆ ಬಿಳಿ ಮೆಣಸು ಅಂತಾನು ತಯಾರು ಮಾಡ್ತಾರೆ, ಅದನ್ನು ಬಿಸಿ ಆವಿಯಲ್ಲಿ ಇದು ಹೊರಗಿನ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು 8-10 ದಿನ ನೀರಲ್ಲಿ ಮುಳುಗಿಸಿ ಸಿಪ್ಪೆ ತೆಗೆದು ಇದನ್ನ ಒಣಗಿಸೋಂಥದ್ದು. ಇದು 25% ಇಳುವರಿ ಬರುತ್ತೆ. ಇವಿಷ್ಟು ಕರಿಮೆಣಸು ಬಳ್ಳಿ ಬಗ್ಗೆ. ಯಾವಾಗ ನಾಟಿ ಮಾಡ್ಲಿಕ್ಕೆ ಸೂಕ್ತವಾದಂತ ಕಾಲ? ಮೇ ಜೂನ್ ಜುಲೈಯಲ್ಲಿ ಸೂಕ್ತವಾದಂತ. ನಮ್ಮ ಭಾಗಕ್ಕೆ ಹೊಂದ್ಕೊಳ್ತಕ್ಕಂತ ತಳಿ ಯಾವುದು ಸೂಕ್ತವಾದ ತಳಿ? ಪಣಿಯೂರು ಸೀರೀಸು, ಆಮೇಲೆ ISR ಸೀರೀಸು ಅವೆಲ್ಲ ಹೊಂದ್ಕೊಳ್ತವೆ, ಎಲ್ಲ ಹೊಂದ್ಕೊಳ್ತವೆ. ಇದಿಷ್ಟು ಕರಿಮೆಣಸಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಅದೇ ರೀತಿ ಜಾಯಿಕಾಯಿಯನ್ನು ಕೂಡ ನಮ್ಮ ಭಾಗದಲ್ಲಿ ಬೆಳೆಯಬಹುದು. ಹೇಗೆ? ಹೌದು, ಬೆಳಿಬಹುದು. ಇದನ್ನು ಸಹ ಜೂನ್ ಜುಲೈಯಲ್ಲಿ ನಾಟಿ ಮಾಡ್ಕೊಳ್ಬಹುದು. ಇದರಲ್ಲಿ ತಳಿಗಳಿದಾವೆ, ಕೊಂಕಣ ಸುಗಂಧ ಅಂತ ಇದೆ, ಆಮೇಲೆ ವಿಶ್ವಶ್ರೀ ಅಂತ ಇದೆ. ಇದು 1,000 ಕಾಯಿ ಬರುತ್ತೆ 8 ವಯಸ್ಸು ಗಿಡದಿಂದ. ಆಮೇಲೆ 1 ಹೆಕ್ಟರ್ಲ್ಲಿ 3,125 ಕೆಜಿ ಒಣಕಾಯಿ ಸಿಗುತ್ತೆ ನಮಗೆ. ಆಮೇಲೆ ಪತ್ರೆ ಇದೆಯಲ್ಲ ಅದು 480 ಕೆಜಿ ಸಿಗುತ್ತೆ. ಪ್ರತಿ ಹೆಕ್ಟರ್ಗೆ 360 ಗಿಡ ನಾವು ನಾಟಿ ಮಾಡ್ಕೋಬಹುದು, ಅಂತರ ಬೆಳೆಯಾಗೂ ಮಾಡ್ಕೋಬಹುದು. 8x8 ಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡಬೇಕು. ಮತ್ತೆ ತೆಂಗು ಮತ್ತೆ ಅಡಿಕೆ ಬೆಳೆಯಲ್ಲಿ ಇದನ್ನು ಅಂತರ ಬೆಳೆಯಾಗಿ ಸಹ ಬೆಳ್ಕೋಬೆಳ್ಕೋಬಹುದು. ಆಮೇಲೆ ಕಸಿ ಗಿಡ ನಾಟಿ ಮಾಡಿದ್ರೆ 5x5 ಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡಿಬಿಟ್ಟು ಬೆಳ್ಕೋಬಹುದು. ಒಂದು ಗಿಡಕ್ಕೆ 25 ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಆಮೇಲೆ ರಾಸಾಯನಿಕ ಗೊಬ್ಬರ ಶಿಫಾರಸು ಮಾಡಿದ ಇದರಲ್ಲಿ ಹಾಕಬೇಕಾಗತ್ತೆ. ಆಮೇಲೆ ಸಸ್ಯಾಭಿವೃದ್ಧಿನ ಬೀಜ ಅಥವಾ ಕಸಿ ಇದರಿಂದ ಮಾಡುವಂಥದ್ದು. ಫಸ್ಟ್ ನಾವು ಸಸಿ ಮಡಿ ಮಾಡ್ಕೋಬೇಕು, ಬೀಜನ ಮಾಗಿದ ಹಣ್ಣಿಂದ ಬೇರ್ಪಡಿಸ್ಕೊಂಡು ಹೊರಗಿನ ಕವಚ ಮತ್ತೆ ಪತ್ರೆ ಬೇರ್ಪಡಿಸ್ಬಿಟ್ಟು ಬಿತ್ತನೆ ಮಾಡುವಂಥದ್ದು. ಬಿತ್ತನೆ ತಡ ಆದರೆ ಹಸಿ ಮಣ್ಣಲ್ಲಿ ತುಂಬಿ ಬುಟ್ಟಿಯಲ್ಲಿ ರಕ್ಷಣೆ ಮಾಡಿ ಇಟ್ಕೊಬಹುದು ಸಸಿ ಮಾಡಕ್ಕೆ ಮುಂಚೆ. ನಂತರ ಸಸಿ ಮಡಿನ ಮಾಡ್ಕೊಳ್ಳೋದು 100 ಸೆಂಟಿಮೀಟರ್ ಅಗಲ, 15 ಸೆಂಟಿಮೀಟರ್ ಎತ್ತರ, ಮತ್ತೆ ಉದ್ದ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಂಥದ್ದು ಸಸಿ ಮಡಿ ಮಾಡ್ಕೋಬೇಕು. 3 ಮತ್ತೆ 1 ಭಾಗ ಮಣ್ಣು ಮತ್ತೆ ಮರಳು ಮಿಶ್ರಣ ಮಾಡ್ಕೋಬೇಕು. ಅದರಲ್ಲಿ 2.5 ಸೆಂಟಿಮೀಟರ್ ಎತ್ತರ ಮರಳು ಹರಡ್ಕೊಂಡು ನಾವು ಅದನ್ನ ಬೀಜನ ನಾಟಿ ಮಾಡುವಂಥದ್ದು. 15 ಸೆಂಟಿಮೀಟರ್ ಮತ್ತೆ 10 ಸೆಂಟಿಮೀಟರ್ ಅಂತರದಲ್ಲಿ 2 ಸೆಂಟಿಮೀಟರ್ ಆಳದಲ್ಲಿ ಬೀಜನ ನಾಟಿ ಮಾಡಬೇಕು. 30ನೇ ದಿನ ಅದು ಬೀಜ ಮೊಳಕೆ ಬರುತ್ತೆ. 90 ದಿನದವರೆಗೆ ಅದು ಬೆಳೆಯುತ್ತೆ ಗಿಡ. ಆನಂತರ 6 ತಿಂಗಳಾದ್ಮೇಲೆ ಅದು ತೋಟದಲ್ಲಿ ನೆಡೋದಕ್ಕೆ ಸೂಕ್ತ ಆಗಿರುತ್ತೆ. ಅಲ್ಲಿವರೆಗೆ ನಾವು ಪಾಲಿಥೀನ್ ಚೀಲದಲ್ಲಿ ಹಾಕೋಬೇಕು. ಮಣ್ಣು ಮರಳು ಮತ್ತೆ ಕೊಟ್ಟಿಗೆ ಗೊಬ್ಬರ 3x3 ಮತ್ತೆ 1 ಭಾಗದಲ್ಲಿ ಹಾಕೊಂಡು ಅದನ್ನು ಮಾಡ್ಕೋಬೇಕು. 12 ತಿಂಗಳಲ್ಲಿ ಅದು ಗಿಡ ನಾಟಿಗೆ ಸಿದ್ಧ ಆಗುತ್ತೆ. ಆಮೇಲೆ ಕಸಿ ಗಿಡಗಳು ಸಹ ಸಿಗ್ತವೆ, ಓಟೆ ಕಸಿ ಮಾಡಿ ನಿರ್ಲಿಂಗ ಪದ್ಧತಿಯಿಂದ ಮಾಡ್ಕೋಬಹುದು. ಅದು 12 ತಿಂಗಳಿಗೆ ನಾಟಿ ಮಾಡೋಕ್ಕೆ ಸಿದ್ಧ ಆಗುತ್ತೆ. ಆಮೇಲೆ ಸಸಿ ನಾಟಿ ಮಾಡಕ್ ಮುಂಚೆ ತೋಟದಲ್ಲಿ ನೆರಳಿರಬೇಕು. ಒಂದೇ ಹಾಲ್ವಾಣ ಹಾಕೋಬಹುದು ಅಥವಾ ಬಾಗೆ ಅಂತ ಗಿಡ ಅದನ್ನು ಹಾಕೋಬಹುದು. ಆಮೇಲೆ ಇದು ಅಂತರ ಬೆಳೆಯಾಗಿ ಬಾಳೆನೂ ಸಹ ಬೆಳ್ಕೋಬಹುದು 1ನೇ ವರ್ಷ, ಹಂಗಾಗಿ ನೆರಳು ಬರುತ್ತೆ. ತೆಂಗು ಮತ್ತೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಸಹ ಬೆಳ್ಕೋಬಹುದು. ಆನಂತರ 8x8 ಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡಬೇಕು. 90 ಸೆಂಟಿಮೀಟರ್ ಕ್ಯೂಬಿಕ್ ಗುಂಡಿಯಲ್ಲಿ, ಅಂದ್ರೆ 90 ಸೆಂಟಿಮೀಟರ್ ಉದ್ದ ಅಗಲ ಮತ್ತೆ ಆಳ ಗುಣಿ ತೆಗ್ದ್ಬಿಟ್ಟು ಮೇಲ್ಮಣ್ಣು ಮತ್ತು ಗೊಬ್ಬರ ಮಿಶ್ರಣ ಮಾಡಿ ಗುಂಡಿ ತುಂಬಿಟ್ಟು ಕಸಿ ಗಿಡನ ನಾಟಿ ಮಾಡುವಂಥದ್ದು. ಆಮೇಲೆ ಕಸಿ ಗಿಡ ನಾಟಿ ಮಾಡಿದ್ರೆ 20 ಹೆಣ್ಣು ಗಿಡಗಳಿಗೆ 1 ಗಂಡು ಗಿಡ ನಾಟಿ ಮಾಡಬೇಕಾಗತ್ತೆ. ಬೀಜದಿಂದ ನಾವು ಮಾಡ್ತೀವಲ್ಲ ನರ್ಸರಿ, ಅದರಲ್ಲಿ 50-50 ಇರುತ್ತಂತೆ. ಒಂದು ಹೆಣ್ಣು ಗಿಡ 50%, ಗಂಡು ಗಿಡ 50% ಇರೋಂತ ಸಾಧ್ಯತೆ ಇರುತ್ತೆ. ನೋಡ್ಕೊಂಡು ಮಾಡಬೇಕು, ಅನುಭವದ ಆಧಾರದ ಮೇಲೆ ಮಾಡ್ಕೋಬೇಕು. ಗಂಡು ಗಿಡ ಬೇಕಾಗುತ್ತೆ ಇಲ್ಲಿ? ಬೇಕಾಗುತ್ತೆ. ಆಮೇಲೆ ಕೊಟ್ಟಿಗೆ ಗೊಬ್ಬರ ಮತ್ತೆ ರಸಗೊಬ್ಬರ ಎಲ್ಲ ಶಿಫಾರಸು ಮಾಡಿದ ಇದರಲ್ಲಿ ನಾವು ನಾಟಿ ಸಮಯದಲ್ಲಿ ಹಾಕಬೇಕು. ರಸಗೊಬ್ಬರ ಅರ್ಧ ನಾಟಿ ಸಮಯದಲ್ಲಿ, ಅರ್ಧ ಅಂದ್ರೆ ಮೇ ಜೂನ್ ಅಲ್ಲಿ, ಅನಂತರ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಉಳಿದಿದ್ದ ಅರ್ಧ ಹಾಕಬೇಕಾಗುತ್ತೆ. ಇದರಲ್ಲಿ ಸಸ್ಯ ಸಂರಕ್ಷಣೆ ಶಲ್ಕ ಕೀಟ ಅಂತ ಬರುತ್ತೆ, ರಸ ಹೀರ್ಕೊಳ್ಳುತ್ತೆ. ಇದನ್ನ ಡೈಮಿಥೇಟ್ 1.7 ಮಿಲಿ 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡಿ ಹತೋಟಿ ಮಾಡಬಹುದು. ಆಮೇಲೆ ರೋಗಗಳಲ್ಲಿ ಮುಖ್ಯವಾಗಿ ಕಾಯಿಕೊಳೆ ರೋಗ ಬರುತ್ತೆ, ಅದೇ ಒಣಗಿದ ಟೊಂಗೆನ ಕತ್ತರಿಸಿ ತೆಗೆದಾಕ್ಬೇಕು. ಆಮೇಲೆ ಗಿಡ ಒಣಗೋ ರೋಗ ಬರುತ್ತೆ, ಬೆಂಕಿ ರೋಗ ಬರುತ್ತೆ, ಇದು ಗಿಡ ಬಾಡ್ ಹೋಗ್ಬಿಟ್ಟು ಸಾಯಂತ ಪರಿಸ್ಥಿತಿಗೆ ಬರುತ್ತೆ. ಇದು ಬೋರ್ಡೋ ಮಿಕ್ಸ್ಚರ್ 1% ಸಿಂಪರಣೆ ಮಾಡಿದ್ರೆ ಕಡಿಮೆ ಮಾಡಬಹುದು. ಅನಂತರ COC ಮೂರು ಗ್ರಾಮ್ ಒಂದು ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದರೆ ಬರುತ್ತೆ. ಇದು ರೋಗ ಹತೋಟಿ ಮಾಡ್ಬೋದು. ಜೂನ್ ಆಗಸ್ಟ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಇದನ್ನ ನಾವು ಗಿಡದಿಂದ ಕಿತ್ಕೋಬಹುದು ಅಥವಾ ಬಿದ್ದಂತಹ ಕಾಯಿಗಳನ್ನು ಆರಿಸ್ಕೋಬಹುದು. ಪತ್ರೆಗಳನ್ನು ಬೇರ್ಪಡಿಸಿ ಚಪ್ಪಟೆಯಾಗಿ ಒಣಗಿಸಿ 10-15 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಅದು ಪತ್ರೆ ಬರುತ್ತಲ್ಲ, ಜಾಪತ್ರೆ ಅದು. ಆಮೇಲೆ ಬೀಜವನ್ನ 4-8 ವಾರ ಕಟಕಟ ಅಂತ ಶಬ್ದ ಬರುತ್ತೆ ಅಲ್ಲಾಡಿಸಿ, ಅಲ್ಲಿವರೆಗೆ ಒಣಗಿಸ್ಕೊಂಡು ನಾವು ಇದ್ ಮಾಡಬಹುದು. 15 ವರ್ಷದ ಗಿಡದಿಂದ 1,000 ಕಾಯಿ ಬರುತ್ತೆ. ಪ್ರತಿ ಹೆಕ್ಟರ್ಗೆ 100 kg ಜಾಯಿಕಾಯಿ, ಆಮೇಲೆ 100 kg ಜಾಪತ್ರೆ ಬರುತ್ತೆ ಒಂದು ಅಂದಾಜಿಗೆ. ಇಷ್ಟು ಜಾಯಿಕಾಯಿ ಬಗ್ಗೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ಭಾಗದಲ್ಲೂ ಬೆಳಿಬಹುದು ಹೇಗೆ ಇದನ್ನ? ಅದೇ ಮಲ್ನಾಡ್ ಭಾಗದಲ್ಲಿ ಬೆಳಿಬಹುದು, ಸ್ವಲ್ಪ ಸಮಶೀತೋಷ್ಣ ವಲಯ ಇರಬೇಕಾಗುತ್ತೆ. ಅಂತ ಭಾಗದಲ್ಲಿ ಬೆಳಿಬಹುದು. ತಳಿ ಯಾವ ತಳಿ ಹಾಕಿರ್ತಕ್ಕಂಥದ್ದು ಹೆಚ್ಚು ಸೂಕ್ತ? ಕೊಂಕಣ ಸುಗಂಧ ಮತ್ತೆ ವಿಶ್ವಶ್ರೀ ಅಂತ ಇದೆ, ಎರಡು ತಳಿ ಇದೆ. ಈ ಜಾಯಿಕಾಯಿಗಂತೂ ಸಾಕಷ್ಟು ಬೇಡಿಕೆ ಇದ್ದೇ ಇರುತ್ತೆ. ಮತ್ತೆ ಒಂದೇ ಬೆಳೆಯಲ್ಲಿ ನಾವು ಎರಡು ಪದಾರ್ಥಗಳನ್ನ ಮಾಡಬಹುದು, ಜಾಯಿಕಾಯಿ ಮತ್ತೆ ಜಾಯಿಪತ್ರ ಎರಡು ಕೂಡ ಬರುತ್ತೆ. ಹಾಗಾಗಿ ಇದರ ಒಂದು ಬೇಸಾಯದ ಬಗ್ಗೆಯೂ ಕೂಡ ನಮ್ಮ ಕೃಷಿಕರು ಗಮನವನ್ನ ನೀಡಬಹುದು. ಹೀಗೆ ಮತ್ತೊಂದು ಪ್ರಮುಖವಾದಂತಹ ಸಾಂಬಾರ ಪದಾರ್ಥ ಅಂತ ಹೇಳಿದ್ರೆ ದಾಲ್ಚಿನ್ನಿ ಅಥವಾ ಚಕ್ಕೆ ಅಂತ ಹೇಳಿ ನಾವು ಕರಿತೇವೆ, ಇದರ ಒಂದು ಪರಿಚಯವನ್ನ ಮಾಡ್ಕೊಡಿ. ಇದು ದಾಲ್ಚಿನ್ನಿನೂ ಸಹ ಈ ತೋಟಗಳಲ್ಲಿ ಅಂತರ್ ಬೆಳೆಯಂಗೆ ಬೆಳಿಬಹುದು. ಇದನ್ನ ಮಸಾಲಾ ವಸ್ತುವಾಗಿ ಉಪಯೋಗಿಸ್ತಾರೆ. ಆಮೇಲೆ ಮಲ್ನಾಡ್ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಇದನ್ನ ಜಾಸ್ತಿ ಬೆಳೀತಾರೆ. ತೆಂಗಿನ ತೋಟದಲ್ಲಿ ಅಂತರ ಬೆಳೆಯಾಗಿ ಸಹ ಇದನ್ನ ಬೆಳ್ಕೋಬಹುದು. ಇದರಲ್ಲಿ ಮುಖ್ಯವಾಗಿ 3 ತಳಿಗಳಿದಾವೆ, YCD-1 ಅಂತ, ನವ್ಯಶ್ರೀ ಅಂತ ಒಂದು, ಆಮೇಲೆ ನಿತ್ಯಶ್ರೀ ಅಂತ ಈ ತಳಿಗಳಿದಾವೆ. ಇದು ಏನಂತಂದ್ರೆ ಗಿಡ ಕತ್ತರಿಸ್ಬೇಕು 2 meter ಎತ್ತರಕ್ಕೆ ಬೆಳೆದ ಮೇಲೆ ಬುಡದಲ್ಲಿ 15 cm ಎತ್ತರಕ್ಕೆ ಕಳಿಸ್ತರಿಸ್ಬೇಕು. ಅದನ್ನ ಒಂದು ಮೊಳಕೆ ಬರುತ್ತಲ್ಲ ಸ್ಪ್ರೋಟ್ಸ್, ಅದನ್ನ ತೊಗಟೆನ ತೆಗ್ದ್ಬಿಟ್ಟು ನಾವು ಉಪಯೋಗಿಸುವಂತದ್ದು. 3-4 ವರ್ಷದವರೆಗೆ ವರ್ಷದಲ್ಲಿ 2 times ಮೇ ಮತ್ತೆ ನವೆಂಬರ್ ಅಲ್ಲಿ ನಾವು ಆತರ ಮಾಡ್ಕೋಬಹುದು. ಒಂದು ಹೆಕ್ಟರ್ ಪ್ರದೇಶದಿಂದ 150-200 kg ಚಕ್ಕೆ ಇಳುವರಿ ಬರುತ್ತೆ. ಆಮೇಲೆ 1 ton ಎಲೆಯಿಂದ ನಾವು 4 kg ದಾಲ್ಚಿನ ಎಣ್ಣೆಯನ್ನ ತೆಗಿತಾರೆ. ಸಸ್ಯ ಅಭಿವೃದ್ಧಿ ಮಾಮೂಲಿ ಇದು ಬೀಜದಿಂದನೂ ಮಾಡ್ತಾರೆ, ಆಮೇಲೆ ಗೂಟಿ ಪದ್ಧತಿಯಿಂದ ಲೇಯರಿಂಗ್ ಏರ್ ಲೇಯರಿಂಗ್ ಆ ಪದ್ಧತಿಯಿಂದನೂ ಸಹ ಮಾಡ್ಕೋಬಹುದು. ಅಂದ್ರೆ ರೆಂಬೆ ಇರುತ್ತಲ್ಲ ಸ್ವಲ್ಪ ಮೆಚೂರ್ ಆದಂತದ್ದು, ಅಲ್ಲಿ ತೊಗಟೆನ ತೆಗ್ದ್ಬಿಟ್ಟು ಅದಕ್ಕೆ ಒಂದು ಮೀಡಿಯಾ ಸ್ಪ್ಯಾಗ್ನಮಸ್ ಎಲ್ಲ ಹಾಕ್ಬಿಟ್ಟು ಒಂದು ಕವರ್ ಅಲ್ಲಿ ಕಟ್ಟಂತದ್ದು, ಅದು 1 ತಿಂಗಳಲ್ಲಿ ಬೇರ್ ಅಲ್ಲೇ ಬಂದ್ಬಿಡುತ್ತೆ. ಆನಂತರ ತಾಯಿ ಗಿಡದಿಂದ ಬೇರ್ಪಡಿಸ್ಬಿಟ್ಟು ನೆಡಂತದ್ದು. ಆಮೇಲೆ ಕಟ್ಟಿಂಗ್ಸ್ ಇಂದನು ಕಡ್ಡಿ ತುಂಡುಗಳು ಅದರಿಂದನೂ ಸಹ ನಾವು ನಾಟಿ ಮಾಡಬಹುದು. ಆಮೇಲೆ ಸಸಿಗಳು 1 hectareಗೆ 1080 ಸಸಿ ಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರ 1 ಗಿಡಕ್ಕೆ 25 kg ಹಾಕಂಗೆ ಹಾಕ್ಬೇಕು. ಆಮೇಲೆ ರಾಸಾಯನಿಕ ಗೊಬ್ಬರಗಳು ಶಿಫಾರಸ್ ಮಾಡಿದ ಅಂತರದಲ್ಲಿ ಹಾಕೋಬೇಕು. ಫಸ್ಟಿಗೆ 20, 18, 25 ಸಾರಜನಕ ರಂಜಕ ಪೊಟ್ಯಾಶ್ ಹಾಕೋಬೇಕು. 10 ವರ್ಷದ ಗಿಡ ಆದ್ಮೇಲೆ ಜಾಸ್ತಿ ಆಗುತ್ತೆ, 10 times ಜಾಸ್ತಿ ಆಗುತ್ತೆ ರಾಸಾಯನಿಕ ಗೊಬ್ಬರ. ಆಮೇಲೆ ನಾಟಿ ಮಾಡಂತದ್ದು 3x3 meter ಅಂತರದಲ್ಲಿ ನಾಟಿ ಮಾಡಬೇಕು. ಗುಣಿಗಳನ್ನ 60x60x60 cm ಕ್ಯೂಬಿಕ್ ಸೆಂಟಿಮೀಟರ್ ಗುಣಿ ಮಾಡಿಬಿಟ್ಟು ಮೇಲ್ಮಣ್ಣು ಮತ್ತೆ ಗೊಬ್ಬರನ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಬಿಟ್ಟು ಗುಂಡಿ ತುಂಬಿಟ್ಟು ಅದನ್ನ ನಾಟಿ ಮಾಡೋಂಥದ್ದು. ಅದೇ ಅವಾಗ ಹೇಳಿದ್ನಲ್ಲ ಗಿಡ ಕತ್ತರಿಸೋದು ಕಾಪಿಸಿಂಗ್ ಅಂತ ಹೇಳಿದೆ, ಅದು ಮಾಡಿಬಿಟ್ಟು 15 cm ಎತ್ತರದಲ್ಲಿ ಕತ್ತರಿಸ್ಬಿಟ್ಟು ಅದೇನು ಬರುತ್ತೆ ಕೊಂಬೆ ಅದರಿಂದ ತೊಗಟೆನ ತೆಕ್ಕೊಳ್ಳಂತದ್ದು. ನೆಲದ ಮಟ್ಟದಲ್ಲೇ ಇರುತ್ತದ್ದು ಮರ ಆದ್ರೂ ಗಿಡ ನೆಲದ ಮಟ್ಟದಲ್ಲೇ ಇರುತ್ತೆ, ನೀವಾಗ್ಲೇ ಹೇಳಿದ 15 cm ಅಂತರದಲ್ಲಿ ಇರುತ್ತೆ ತೊಗಟೆನ ತೆಕ್ಕೊಳ್ಳಂತದ್ದು. ಅನಂತರ ಸಸ್ಯ ಸಂರಕ್ಷಣೆ ಬಂದಾಗ ಇದರಲ್ಲಿ ಹಣ್ಣು ಕೊರೆ ಹುಳ ಬರುತ್ತೆ, ಎಲೆ ಸುರಂಗ ಕೀಟ ಬರುತ್ತೆ, ಎಲೆ ತಿನ್ನೋ ಹುಳ ಬರುತ್ತೆ. ಮೆಲಾತಿಯನ್ನು 2 mL ಅಥವಾ ಕ್ವಿನಾಲ್ಫಾಸ್ 2 mL 1 liter ನೀರಿಗೆ ಹಾಕ್ಬಿಟ್ಟು ಸಿಂಪಡಣೆ ಮಾಡಂತದ್ದು. ಆಮೇಲೆ ರೋಗಗಳು ಪಿಂಕ್ ರೋಗ ಅಂತ ಬರುತ್ತೆ, ಸಸಿ ಸಾಯೋ ರೋಗ ಬರುತ್ತೆ, ಎಲೆ ಚುಕ್ಕೆ ರೋಗ ಬರುತ್ತೆ, ಅನಂತರ ಗಿಡ ಒಣಗಂತ ರೋಗ ಬರುತ್ತೆ. ಇದನ್ನು ಸಹ 1% ಬೋರ್ಡೋ ದ್ರಾವಣ ಅಥವಾ 0.2% ಮ್ಯಾಂಕೋಜೆಬ್ಬು ಅಥವಾ 3 gram ಕಾಪರ್ ಆಕ್ಸಿಕ್ಲೋರೈಡ್ ತಾಮ್ರದ ಆಕ್ಸಿಕ್ಲೋರೈಡ್ ಇವನ್ನ ಉಪಯೋಗಿಸ್ಬಿಟ್ಟು ಹತೋಟಿ ಮಾಡಬಹುದು. ಇಳುವರಿ ಸಾಧಾರಣವಾಗಿ 150-200 kg 1 hectareಗೆ ಚಕ್ಕೆ ಇಳುವರಿ ಬರುತ್ತೆ. ಆಮೇಲೆ 1 ton ಎಲೆಯಿಂದ 4 kg ದಾಲ್ಚಿನ್ನಿ ಎಣ್ಣೆ ಬರುತ್ತೆ. ಇಷ್ಟು ದಾಲ್ಚಿನ್ನಿ ಬಗ್ಗೆ. ಅನಂತರ ನಮ್ಮಲ್ಲಿ ಒಂದಷ್ಟು ಯೋಜನೆಗಳಿದಾವೆ, ಅಂದ್ರೆ ಕರಿಮೆಣಸು ಮುಖ್ಯವಾಗಿ ಕರಿಮೆಣಸಿಗೆ. ಅದರಲ್ಲಿ ನಾವು ಈಗ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇದೆ, ಇದರಲ್ಲಿ ಎಲ್ಲಾ ಬಹುವಾರ್ಷಿಕ ಬೆಳೆ ಮಾಡ್ಕೊಳ್ಳೋಕ್ಕೂ ರೈತರಿಗೆ ಅವಕಾಶ ಇದೆ. ಅದರಲ್ಲಿ ಕಾಳುಮೆಣಸು ಮಾಡಕ್ಕೆ ನಾವು 94 ಮಾನವ ದಿನಗಳಷ್ಟು ನಾವು ಕೂಲಿ ವೆಚ್ಚ ಮಾಡ್ಕೊಡ್ತೀವಿ. ಒಂದು ಮಾನವ ದಿನ ಅಂದ್ರೆ 309 ರೂಪಾಯಿ ಒಬ್ಬರಿಗೆ, ಅಷ್ಟು ಮಾಡ್ಕೊಡ್ತೀವಿ ಗ್ರಾಮ ಪಂಚಾಯತಿಲಿ. ಅಲ್ಲಿ ಇದ್ ಮಾಡ್ಕೋಬೇಕು, ರೈತರೆಲ್ಲ ಅನುಕೂಲ ಮಾಡ್ಕೊಂಡಿದ್ದಾರೆ ತುಂಬಾ. ಅನಂತರ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಂತಿದೆ, ಅದರಲ್ಲಿ ನಾವು ಕಾಳುಮೆಣಸು ಪ್ರದೇಶ ಹೊಸ ತೋಟ ಮಾಡಕ್ಕೆ ನಾವು ಸಬ್ಸಿಡಿ ಕೊಡ್ತೀವಿ. ರೈತರ ಖಾತೆಗೇನೆ 1 ಹೆಕ್ಟರ್ಗೆ 20,000 ನಾವು ಕೊಡ್ತೀವಿ. ಅನಂತರ ಪುನಶ್ಚೇತನ ಅಂತ ಒಂದು ಕಾರ್ಯಕ್ರಮ ಇದೆ, ಇದರಲ್ಲಿ ನಾವು ಕಾಳುಮೆಣಸು ಬಳ್ಳಿಗಳನ್ನು ಕೊಟ್ಟು ಅನಂತರ ಒಂದಷ್ಟು ಜೈವಿಕ ಗೊಬ್ಬರ ಎಲ್ಲ ಕೊಟ್ಟು ರೈತರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಅನಂತರ ಇನ್ನೊಂದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಅಂತ ಒಂದು ಯೋಜನೆ ಇದೆ, ಇದರಲ್ಲಿ ಕಾಳುಮೆಣಸನ್ನ ತೆಂಗಿನ ತೋಟದಲ್ಲಿ ಅಂತರ ಬೆಳೆಯಾಗಿ ಬೆಳೆಯೋದಕ್ಕೆ, ಆಮೇಲೆ ಕಾಳುಮೆಣಸನ್ನ ಅಡಿಕೆ ತೋಟದಲ್ಲಿ ಅಂತರ ಬೆಳೆ ಬೆಳೆಯಾಗಿ ಬೆಳೆಯೋದಕ್ಕೆ ನಮ್ಮ ಇಲಾಖೆಯಿಂದ ಈ ವರ್ಷದಿಂದ ಪ್ರಾರಂಭ ಆಗಿದೆ. ಇದನ್ನು ಸಹ ರೈತರು ಉಪಯೋಗ ಮಾಡ್ಕೋಬಹುದು. ನಮ್ಮ ಡಿಪಾರ್ಟ್ಮೆಂಟ್ ಆಫೀಸಿಗೆ ಬಂದ್ರೆ ನಾವು ಡೀಟೇಲ್ ಆಗಿ ಹೇಳ್ತೀವಿ ಇವಿಷ್ಟು. ಅನಂತರ ಎಲ್ಲ ಬೆಳೆಗಳಿಗೂ ಸಹ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಳ್ಳಕ್ಕೆ ನಮ್ಮಲ್ಲಿ ಸಹಾಯಧನ ಲಭ್ಯತೆ ಇದೆ. ಈಗ ಮೆಣಸಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ್ದಾದ್ರು ಒಂದು ಯೋಜನೆ ಫಲಾನುಭವಿ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗತ್ತೆ? ಎನ್ಆರ್ಜಿ ಹೇಳಿದ್ನಲ್ಲ, ಅದು ಮಾಡಬೇಕು ಅಂತಂದ್ರೆ ಗ್ರಾಮ ಪಂಚಾಯತಿಲಿ ಅಲ್ಲಿ ಹೆಸರು ಕ್ರಿಯಾ ಯೋಜನೆ ಅನುಮೋದನೆ ಆಗ್ಬೇಕು. ಆನಂತರ ನಮ್ಗೆ ದಾಖಲಾತಿಗಳನ್ನೆಲ್ಲ ಕೊಟ್ರೆ ನಾವು ಮಾಡ್ಕೊಡ್ತೀವಿ. ಬೇರೆ ಯೋಜನೆಗಳಲ್ಲಿ ನಮ್ಮ ಇಲಾಖೆಗೆ ಬಂದ್ರೆ ಆಗತ್ತೆ, ತಾಲೂಕು ತೋಟಗಾರಿಕೆ ಇಲಾಖೆ ಆಫೀಸಿಗೆ ಬಂದ್ರೆ ನಾವು ಮಾಡ್ಕೊಡ್ಬೋದು. ಈ ಜಾಯಿಕಾಯಿ ಮತ್ತೆ ದಾಲ್ಚಿನ್ನಿ ಇದಕ್ಕೆ ಸಂಬಂಧಪಟ್ಟಂತಹ ಗಿಡಗಳು ಎಲ್ಲಿ ಸಿಗುತ್ತೆ ನಮಗೆ? ನಮ್ಮ ಇಲಾಖೆ ನರ್ಸರಿಗಳಲ್ಲಿ ಸಿಗುತ್ತೆ ಕೆಲವೊಂದ್ ಕಡೆ, ಆಮೇಲೆ ಪ್ರೈವೇಟ್ ನರ್ಸರಿಗಳಲ್ಲೂ ಸಿಗುತ್ತೆ. ಕರಾವಳಿ ಪ್ರದೇಶದಲ್ಲಿ ನರ್ಸರಿಗಳಿದಾವೆ, ಅಲ್ಲಿ ಎಲ್ಲ ಗಿಡಗಳು ಸಿಗ್ತವೆ. ಆಮೇಲೆ ISR ಅಂತ ಹೇಳಿದ್ನಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್, ಅಲ್ಲೂ ಸಿಗಬಹುದು. ಮತ್ತೆ ಸಾಂಬಾರ ಮಂಡಳಿಯಲ್ಲೂ ಸ್ಪೈಸ್ ಬೋರ್ಡ್ ಅಲ್ಲೂ ಸಿಗಬಹುದು. ಅಂತಿಮವಾಗಿ ಈ ಒಂದು ಸಾಂಬಾರ ಪದಾರ್ಥಗಳ ಬೆಳೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ರೈತರಿಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ? ಅಂತರ ಬೆಳೆಯಾಗಿ ಬೆಳ್ಕೊಂಡ್ರೆ ಆದಾಯ ಚೆನ್ನಾಗಿ ಬರುತ್ತೆ. ಇವೆಲ್ಲ ವಾಣಿಜ್ಯ ಬೆಳೆಗಳು, ಸಾಂಬಾರು ಬೆಳೆಗಳು ಅಂದ್ರೆ ಸ್ವಲ್ಪ ಅಧಿಕ ಮೌಲ್ಯದ ಬೆಳೆಗಳು, ಹಂಗಾಗಿ ಇದ್ರ ಬೆಳ್ಕೊಳ್ಳೋದ್ರಿಂದ ರೈತರಿಗೆ ಆರ್ಥಿಕ ಮಟ್ಟ ಸುಧಾರಿಸುತ್ತೆ, ಅನಂತರ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬಹುದು. ಈ ನಿಟ್ಟಿನಲ್ಲಿ ಈ ಸಾಂಬಾರ ಬೆಳೆಗಳನ್ನ ಒಂದಷ್ಟು ಬೆಳೆಯುವ ಕಡೆಗೆ ಒಂದಷ್ಟು ಆಸಕ್ತಿಯನ್ನ ತೋರಿಸಬೇಕು. ನಮ್ಮ ಭಾಗದಲ್ಲಿ ಯಾವ ಸಾಂಬಾರ ಪದಾರ್ಥಗಳು ಚೆನ್ನಾಗಿ ಬರುತ್ತೋ ಅಂತಹ ಬೆಳೆಯನ್ನ ಹೆಚ್ಚಿನ ಮಾಹಿತಿಯನ್ನ ತೋಟಗಾರಿಕೆ ಇಲಾಖೆಯಿಂದ ಮಾಡ್ಕೊಂಡು ಬೆಳೆದುಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಈ ಸಾಂಬಾರ ಪದಾರ್ಥಗಳ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 9485333610. ಇನ್ನೊಮ್ಮೆ ಹೇಳಿ, 9485533610. ಒಳ್ಳೆಯದು ಕೇಶವ ಅವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರ ಬೆಳೆಗಳ ನಿರ್ವಹಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದ ಪ್ರಮುಖ ಸಂಬಾರ ಬೆಳೆಗಳ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾರ್ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.